ಮಧ್ಯಮಾವತಿ ರಾಗದ ತ್ರಿವುಡೆ ತಾಳದ ಪದ್ಯವೊಂದರ ಮೂಲಕ. ಪ್ರಸ್ತುತ ಆಯ್ದುಕೊಂಡ ಪದ್ಯ ರಾಮಾಯಣದ ಬಹುಶ್ರುತ ಪ್ರಸಂಗ ಪಟ್ಟಾಭಿಷೇಕದ ಪೀಠಿಕೆ ಪದ್ಯ ವೀರ ದಶರಥ ನೃಪತಿ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಪ್ರಭು ಶ್ರೀರಾಮಚಂದ್ರ ಅನುಜ ಲಕ್ಷ್ಮಣ ಹಾಗೂ ಸತಿ ಸೀತೆಯೊಂದಿಗೆ ಅರಣ್ಯದೆಡೆಗೆ ಆಗಮಿಸುತ್ತಾನೆ. ಪಂಚವಟಿಯಲ್ಲಿ ಪರ್ಣಕುಟೀರ ದುರುಳ ರಾವಣ ಮಾವ ಮಾರಿಚನನ್ನು ಪ್ರಚೋದಿಸಿ ಕಳುಹಿಸಿಕೊಟ್ಟಿದ್ದಾನೆ. ಆತ ಮಾಯಾ ಮೃಗವಾಗಿ ಭೂಜಾತಿಗೆ ಭ್ರಮೆ ಹುಟ್ಟಿಸಿದ್ದಾನೆ. ಮರುಳಾದ ಸೀತೆ ಪತಿಯೊಡನೆ ಆ ಮೃಗವನ್ನು ಹಿಡಿದು ತರುವಂತೆ ಬೇಡಿದ್ದಾಳೆ ಕುಂಭಕಾಂಬೋದಿರಾಗ ಅಷ್ಟತಾಳದಲ್ಲಿ. ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳಬೇಡವೆ, ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳಬೇಡವೆ, ಸರಸಾದ ಮೃಗ ಒಲ್ಲಿನೋಬೇಡವೆ, ಸರಸಾದ ಮೃಗ ಒಲ್ಲಿನೋ ಸರಸಿ ಜಾಂಬಗೆ ನಿನ್ನ ಮರುಳು ಮಾಡಲು ಬಂದ, ಸರಸಿ ಜಾಂಬಗೆ ನಿನ್ನ ಮರುಳು ಮಾಡಲು ಬಂದ, ದುರುಳರ ಕಪಟ ಕಾಡೆ ಸರಸಿ ಜಾಂಬಗೆ ನಿನ್ನ ಮರುಳು ಸೀತಾಪಹಾರದ ಬಳಿಕ ಸತಿಯ ಅನ್ವೇಷಣೆಗೈಯುತ್ತ ಪಂಪಾ ಸರೋವರದೆಡೆಗೆ ರಾಮ ಅನುಜ ಲಕ್ಷ್ಮಣನೊಂದಿಗೆ ಆಗಮಿಸಿದ್ದಾನೆ. ರಷ್ಯಮೂಕ ಪರ್ವತದಲ್ಲಿ ಸುಗ್ರೀವ ಸಖ್ಯ. ವಾಲಿ ನಿಗ್ರಹಕ್ಕೆ ಶ್ರೀರಾಮನ ಸಹಾಯ ಯಾಚನೆ. ಸುಗ್ರೀವನಿಂದ ವಾಲಿಯ ಪರಾಕ್ರಮದ ಪರಿಚಯ. ಕೊಂದುಕೊಡುವೆನೆಂಬ ಭರವಸೆಯ ವಾಗ್ದಾನ ಶ್ರೀರಾಮನಿಂದ ಕೇಳಿ ಚಕಿತನಾದ ಸುಗ್ರೀವನ ಆಶ್ಚರ್ಯ ವ್ಯಂಗ್ಯಭರಿತ ಉದ್ಗಾರ ಪುನ್ನಾಗತೋಡಿ ರಾಗದ ಮೂಲಕ ಅಭಿವ್ಯಕ್ತಿ. ಮುಖಾಮುಖಿ ವಾಲಿಯ ವೀರಾವೇಶ ಮಟ್ಟೆ ತಾಳದಲ್ಲಿ ಯುದ್ಧದಲ್ಲಿ ಸುಗ್ರೀವನ ಸೋಲು. ಕಟಕಿಯಾಡಿದ ಸುಗ್ರೀವನಿಗೆ ಧೈರ್ಯ ತುಂಬಿದ್ದಾನೆ ಶ್ರೀರಾಮ. ಮತ್ತೊಮ್ಮೆ ಯುದ್ಧಾಹ್ವಾನ ಸುಗ್ರೀವನಿಂದ. ಮಧ್ಯರಾತ್ರಿಯ ಕಾಲದಲ್ಲಿ ಹೊರಟು ನಿಂತ ಪತಿಯನ್ನು ತಡೆದು ನೀತಿಯ ನುಡಿಗಳನ್ನಾಡುತ್ತಿದ್ದಾಳೆ ಸತಿಯಾದ ತಾರೆ. ನೀತಿಯಲ್ಲ ಸೀತಾನ್ವೇಷಣೆಗೆ ನಿಯುಕ್ತನಾದ ಹನುಮಂತ ಸಾಗರೋಲ್ಲಂಘನಗೈದು ಲಂಕಾನಗರಿಯನ್ನು ಸೇರಿದ್ದಾನೆ. ಸೂಕ್ಷ್ಮರೂಪ ಧರಿಸಿ ರಾವಣನ ರಾಣಿವಾಸವನ್ನು ಹೊಕ್ಕಿದ್ದಾನೆ. ದಶಕಂಠನೊಂದಿಗೆ ಪಲ್ಲಂಗದಲ್ಲಿ ಪವಡಿಸಿದ ನಾರಿಯನ್ನು ಕಂಡು ಒಂದು ಕ್ಷಣ ಸೀತೆಯೆಂದೇ ಭ್ರಮಿಸುತ್ತಾನೆ, ಬಲು ವ್ಯಥೆಗೊಳಗಾಗುತ್ತಾನೆ. ಬ್ರಹ್ಮಹತ್ಯಾದೋಷ ಪರಿಮಾರ್ಜನೆಗಾಗಿ ಶ್ರೀರಾಮನಿಂದ ಅಶ್ವಮೇಧ ಯಾಗ. ಪೂಜಿಸಿಬಿಟ್ಟ ಹಯದ ರಕ್ಷಣೆಗೆ ಶತ್ರುಘ್ನ. ಮಾಯಾಪುರ ಪ್ರವೇಶ. ಪ್ರಹಸ್ತನಂದನೆ ಮದನಾಕ್ಷಿಯೊಂದಿಗೆ ಮುಖಾಮುಖಿ. ವಾಗ್ಯುದ್ಧದಲ್ಲಿ ಮದನಾಕ್ಷಿಯ ಅಂತರಂಗ ನಿವೇದನೆ. ಅಠಾಣ ರಾಗದಲ್ಲಿ ರೂಪಕ ತಾಳದಲ್ಲಿ ಪರಮ ಪುರುಷ ವಿಶ್ವಮೂರ್ತಿಯ ಪ್ರಸಂಗ ರುಕ್ಮಾಂಗದ ಚರಿತ್ರೆ. ಶ್ರದ್ಧಾಭಕ್ಷಿ ಪರೀಕ್ಷೆಗೆಂದು ಆಗಮಿಸಿದ ಮೋಹಿನಿ ಏಕಾದಶಿ ವ್ರತ ನಿರತ ಭೂಪತಿಯೆಡೆಗೆ ಶೃಂಗರಿಸಿಕೊಂಡು ಬರುವ ಬಗೆ ಹೇಗೆ? ಆರಬಿ ತ್ರಿವಿಡೆ ತಾಳದ ಶೃಂಗಾರ ರಸ. ಧರಿಸಿದರುವ ಮನನ ಶಶಿಪ್ರಭಾ ಪರಿಣಯ ಪ್ರಸಂಗ. ಅಂಜನಲೇಪಿತ ಮಾರ್ತಾಂಡ ತೇಜ ಅದೃಶ್ಯನಾಗಿ ರಾಣಿಯ ಅಂತಃಪುರವನ್ನು ಸೇರಿ ಮಣಿಹಾರವನ್ನು ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಎಚ್ಚೆತ್ತ ರಾಣಿ ಹಾರ ಕಾಣದಾದಾಗ ಕಳವಳಗೊಳ್ಳುತ್ತಾಳೆ. ಯಾರ ಕೈ ಸೇರಿತೋ ಎಂದು ಹಲುಬುತ್ತಾಳೆ. ರೂಪಕತಾಳದ ಕಾನ್ನಡ ರಾಗದ ಪದ್ಯ. ತರುಣಿತ ಮೆಚ್ಚೆತ್ತು ಎಚ್ಚೆತ್ತು ಪರಿಕಿಸುತ್ತ ಸರ ಕಾಣದಾಗ ಅವುಡುಗುಡಿಸಿ ಮೂರ್ಛೆಯಂ ಬಿದ್ದಳಾಕ್ಷಣದಿ ಆರ ಕೈ ಸತಿಯ ಕರುಣೆ ಎಂದ ದರೆಯ ಮೇಲಕ್ಕೆ ಹರನ ಸತಿಯ ಕರುಣೆಯಿಂದ ದರೆಯ ಮೇಲಕ್ಕೆ ಅರಸಿ ಎನಿಸಿ ಮೆರೆಸಿದಂತ ವರಹ ಮಾಲಿಕೆ ಅರಸಿ ಎನಿಸಿ ಮೆರೆಸಿದಂತ ವರಹ ಮಾಲಿಕೆ ಮೆರೆದಿದಂತ ವರ ಮಾಲಿಕೆ ಬಂದುದೆಲ್ಲ ಬರಲಿದವ ಆದ ಒಂದು ದೊರಕಲಿ ಎಂದು ಬುಡುಕಿ ಬುಡುಕಿ ಎಂದು ಬುಡುಕಿ ಬುಡುಕಿ ಮನದಿ ನೊಂದ ಲೀಪರಿ ಆರ ಕೈ ಸೇರಿತೋ ಬಂಗಾರ ಹಾರವು. ಕುಂದಗನ್ನಡ ಕುಂದಾಪುರ ಸೀಮೆಯ ಜನಮನದ ಭಾಷೆ. ಯಕ್ಷಗಾನ ಹಾಸ್ಯ ಪ್ರಕರಣಗಳಲ್ಲಿ ಯಥೇಚ್ಛವಾಗಿ ಬಳಕೆಯಾಗುತ್ತಿದೆ. ಕೇವಲ ಅರ್ಥವಲ್ಲ, ಪದ್ಯವೂ ಕುಂದಗನ್ನಡದಲ್ಲಿರುತ್ತಿದ್ದವು. ಭೀಷ್ಮೋತ್ಪತ್ತಿ ಪ್ರಸಂಗದ ಒಂದು ಪದ್ಯ, ತಡವಿಲ್ಲದೆ ಬೇಗ ಹೊಯ್ಕು. ಅವರ್ ಕೊಡದಿದ್ದರಲ್ಲಿ ಏನಾಗಿತ್ತು ಬರ್ಕ ಗಯನನ್ನು ಬಿಟ್ಟುಕೊಟ್ಟು ಬಂದ ಕಂಟಕವನ್ನು ದೂರ ಮಾಡೆಂದು ಗೋಗರೆಯುವ ಸತಿಯ ಮಾತನ್ನು ತಿರಸ್ಕರಿಸಿದ ತನ್ನ ಪತಿಯಲ್ಲಿ ಸತಿ ಸೌಭದ್ರೆ ತನಗೆ ಒಂದಿನಿತು ವಿಷವನ್ನಾದರೂ ಕೊಡಿ ಎಂದು ಛೇಡಿಸುತ್ತಾಳೆ. ವೈಧವ್ಯವೆಂಬ ಘೋರ ವಿಷವನ್ನು ನೀಡುತ್ತೇನೆಂದು ಪಾರ್ಥ ಆತ್ಮಹತ್ಯೆಗೆ ಮುಂದಾಗುತ್ತಾನೆ. ಅಣ್ಣ ವೃಕೋದರ ತಡೆದು ಸತಿಗೆ ಸಾಂತ್ವನದ ನುಡಿಗಳನ್ನಾಡಲು ತಿಳಿಸುತ್ತಾನೆ. ಪಾರ್ಥ ಸತಿಯನ್ನು ಕರೆದು ಸಂತೈಸುತ್ತಾನೆ. ಧನ್ಯಾಸಿರಾಗ ಆದಿ ಏಕ ಕೋರೆ ತಾಳದೊಂದಿಗೆ ನಾಳೆ ಸಮರಾಂಗಣದಿ ವಿಶ್ವಾಧಾರ ಮೂರ್ತಿಯ ಕೂಡೆ ನೀರಣದೀರನಾಗಿಯೇ ಕಾದಿ ಮುಕ್ತಿಯ ಸೂರೆಗೊಳ್ಳಂದ ಮಾರುತಿಯ ನುಡಿ ಕೇಳಿ ಪಾರ್ಥನು ನಾರಿ ಅಭಿಮನ್ಯುವನು ಕರೆದತೆ ಭೂರಿ ಸಂತೋಷದಲ್ಲಿ ಮುದ್ದಿಸಿ ಬೇಡಿದನು ಸತಿಗೆ ಮಣಿ ನೀ ಮಣಿ ಯುದ್ಧದ ಹತ್ತನೇ ದಿನ. ಭಾಗವತೋತ್ತಮ ಭೀಷ್ಮ ಮರಿಮಗ ಪಾರ್ಥನೊಂದಿಗೆ ಹಣಾಹಣಿ. ಭೀಷ್ಮನಿಂದ ಪಾರ್ಥ ಸಾರಥಿಯ ಹಣೆಗೆ ಕಣೆಯೊಂದರ ಪ್ರಯೋಗ. ಕುಪಿತನಾದ ಶ್ರೀಹರಿಯಿಂದ ಚಕ್ರಧಾರಣೆ. ಗಂಗಾತನಯನಿಂದ ಶ್ರೀ ಸ್ವಾಮಿಯ ಸ್ತುತಿ. ಬಲಹರಿ ರಾಗ ಆದಿ ಏಕ ಕೋರೆತಾಳಗಳ ನಡೆ. ಶ್ರೀ ಮಹಾಭಾರತ ಯುದ್ಧ ಆರಂಭವಾಗಿದೆ. ಕರ್ಣಪರ್ವ ನಡೆಯುತ್ತಿದೆ. ನರನ ಶರದುರಿಗೆ ಕರ್ಣಸುತ ವೃಷಸೇನ ಧರೆಗುಳಿದಿದ್ದಾನೆ. ಒಡೆಯ ಕೌರವನಿಂದ ವಿಷಯ ತಿಳಿದ ಕರ್ಣಸುತನ ಶವದೆಡೆಗೆ ಬಂದು ಪ್ರಲಾಪಿಸುತ್ತಾನೆ ಕರ್ಣ. ಮಗನ ಪರಾಕ್ರಮವನ್ನು ನೆನೆ ನೆನೆದು ದುಃಖಿಸುತ್ತಾನೆ. ಅತುಳ ಬಲ ನಡೆ ತಂದು ಶಸ್ತ್ರದ ಹತಿಯೊಳರಗಿದ ಮಗನ ಕಾಣುತ್ತ ಗದಿದಾರೆನುತ್ತ ಮಮ್ಮಲ ಮರುಗಿದನು ಕರ್ಣ. ಮಗನೇ ಪದ್ಯದೊಂದಿಗೆ ಮುಕ್ತಾಯ. ರಂಗನಾಯಕ ರಾಜೀವ ರೋಜನ ಭಕ್ತರ ಪೊರೆವ ಬಗೆ ಪರುಷ